ಗೌಡ ಅಂಜಿ ಅಳುಕದೆ ಹೋರಾಡಿದೆ ಪಾಕರಗೂಡ ಅಂಜದೆ ಧೈರ್ಯದಿ ನುಗ್ಗುತ್ತಾ ನಡೆದಿರಿ ನಿಮ್ಮ ತ್ಯಾಗಕ್ಕೆ ಇಡೀ ರಾಷ್ಟ್ರದ ನಮನ ಭಾರತ ಮಾತೆಯ ಸೇವೆಯ ಮಾಡಿದ ನಮ್ಮ ವೀರ ಯೋಧರೇ ನಿಮಗೆ ನಮ್ಮ ನಮನ ಮರಡಿಯ ಯಶವಂತ ನೀನೇ ಪುಣ್ಯವಂತ ಕಿತ್ತೂರ ಶೌರ್ಯದ ಭೂಮಿಯಲ್ಲಿ ಜನಸೀದಾತ ಚೊಳಚ ಗುಡ್ಡದ ಕುಲಕರ್ಣಿ ಶಿವಬಸಯ್ಯ ನಿನ್ನ ತ್ಯಾಗದ ಈ ದೇಶ ಪ್ರೇಮ ಎಂತಾದಯ್ಯ ಅಂಜದೆ ಧೈರ್ಯದಿ ನುಗ್ಗುತ್ತಾ ನಡೆದಿರಿ ನಿಮ್ಮ ತ್ಯಾಗಕ್ಕೆ ಇಡೀ ರಾಷ್ಟ್ರದ ನಮನ ಭಾರತ ಮಾತೆಯ ಸೇವೆಯ ಮಾಡಿದ ನಮ್ಮ ವೀರ ಯೋಧರೇ ನಿಮಗೆ ನಮ್ಮ ನಮನ ಸಾಬದೀರ ಮೂವರ ಕೊಂದು ಮಡಿದೆ ನೀನು ಎಂತ ಶೂರ ತೋಂಡಿ ಬಾ ಸುಬ್ರಹ್ಮಣ್ಯ ನಿಮ್ಮ ಶೌರ್ಯ ನಮ್ಮ ಯುವಕರಿಗೆ ಸ್ಫೂರ್ತಿಯು ನಿಮ್ಮ ಧೈರ್ಯ ಬೆಳಗಾವಿ ನಾಡಿನ ಕೀರ್ತಿಯ ಮೆರೆದಿರಿ ನಿಮ್ಮ ತ್ಯಾಗಕ್ಕೆ ಇಡಿ ರಾಷ್ಟ್ರದ ನಮನ ಭಾರತ ಮಾತೆಯ ಸೇವೆಯ ಮಾಡಿದ ನಮ್ಮ ವೀರ ಯೋಧರೇ ನಿಮಗೆ ನಮ್ಮ ನಮನ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ ಆಕಾಶವಾಣಿ ಚಿತ್ರದುರ್ಗ ಇನ್ನು ಮುಂದೆ 7:00 to 7:35 ಹಾಗೂ 7:45 to 8:00 ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಪ್ರಸಾರವಾಗುವುದು. ಈ ಮಧ್ಯೆ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ವಿಶೇಷ ಮಾತರಂ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಕಲಬುರಗಿಯ ವಿದ್ಯಾರ್ಥಿಗಳ ಕನಸಿನ ಮಾತುಗಳನ್ನ ಕೇಳೋಣ ಬನ್ನಿ. ಭಾಗವಹಿಸುವವರು ಕಲಬುರಗಿಯ ವೀರಮ್ಮ ಗಂಗಸಿರಿ ಮಹಿಳಾ ಮಹಾವಿದ್ಯಾಲಯದ ಸುಧಾರಾಣಿ ಆರ್, ಸಕೀರಾ ಬೇಗಂ, ಭಾಗ್ಯಶ್ರೀ ಎಕೆ, ನೂತನ ವಿದ್ಯಾಲಯದ ಅಭಿಷೇಕ್ ಆರ್ ರಾಥೋರ್, ಹನುಮಂತ್ ಎಸ್ ಹಾಗೂ ಮಹಾತ್ಮ ಜ್ಯೋತಿಬಾ ಫುಲೆ ಕಲಾ ಮಹಾವಿದ್ಯಾಲಯದ ಮಲ್ಲಿಕಾರ್ಜುನ್ ಡೋಣಿ ಹಾಗೂ ಅಂಬಿಕಾ ನಾಗೇಂದ್ರಪ್ಪ ಚೌಹಾಣ್. ನನ್ನ ಹೆಸರು ಸುಧಾರಾಣಿ. ನಾನು ಕಲಬುರಗಿಯ ವಿಜಿ ವುಮೆನ್ಸ್ ಡಿಗ್ರಿ ಕಾಲೇಜಿನಲ್ಲಿ ಬಿಎ ಮೂರನೇ ಸೆಮಿಸ್ಟರ್ ನ ಅಭ್ಯಾಸ ಮಾಡ್ತಾ ಇದ್ದೇನೆ. ನನಗೆ ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಸಿಕ್ಕಿರುವುದು ತುಂಬಾ ಖುಷಿ ತಂದುಕೊಟ್ಟಿದೆ. ನಾನು ಇವತ್ತು ಮಾತನಾಡುತ್ತಿರುವ ವಿಷಯ ಎಂದರೆ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ. ಜಗತ್ತಿನ ಮಾರುಕಟ್ಟೆಗಳಿಗೆ ಹೋಲಿಸಿದರೆ ಭಾರತೀಯ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ಸ್ವಲ್ಪ ಮಟ್ಟಿನ ವಿಭಿನ್ನತೆಯನ್ನು ಹೊಂದಿದೆ. ಕಾರಣ ಅಂತಂದ್ರೆ ನಾವು ಹಿಂದಿನ ಪ್ರಾಚೀನ ಕಾಲದಲ್ಲಿ ಭಾರತದ ಕೃಷಿ ಮಾರುಕಟ್ಟೆಯನ್ನು ನೋಡಿದ್ರೆ ಸಣ್ಣ ಪುಟ್ಟ ಮಾರುಕಟ್ಟೆಗಳು ಆಗಿನ ಕಾಲದಲ್ಲಿ ಅಸ್ತಿತ್ವವಿದ್ದು ಇವು ಆಗಿನ ಕಾಲದ ವ್ಯವಹಾರ ಕೇಂದ್ರಗಳಾಗಿದ್ದವು. ಆದರೆ ಅದು ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರಾನಂತರ ಭಾರತದಲ್ಲಿ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ಆಗಿರಬಹುದು, ಇನ್ನಿತರ ಕೃಷಿ ಮಾರುಕಟ್ಟೆಗಳಾಗಿರಬಹುದು ವಿಭಿನ್ನತೆಯನ್ನು ಪಡೆದುಕೊಂಡಿವೆ. ನಾವು ಸ್ವತಂತ್ರ ಪೂರ್ವದಲ್ಲಿ ನೋಡೋದೇ ಆದರೆ ಬ್ರಿಟಿಷರು ನಮ್ಮ ದೇಶಕ್ಕೆ ಆಗಮಿಸ್ತಾರೆ, ಬ್ರಿಟಿಷರು, ಫ್ರೆಂಚರು, ಹಲವಾರು ವಿದೇಶಿಯರು ಭಾರತಕ್ಕೆ ಆಗಮಿಸ್ತಾರೆ. ಕಾರಣ ಒಂದೇ, ವ್ಯಾಪಾರಕ್ಕಾಗಿ. ಆಗಿನ ಕಾಲದಲ್ಲಿ ಭಾರತದಲ್ಲಿ ಮಸಾಲ ಪದಾರ್ಥಗಳು ಮತ್ತು ಹತ್ತಿಯನ್ನು ಹೇರಳವಾಗಿ ಬೆಳೀತಾ ಇದ್ವು. ಆಗಿನ ಕಾಲದಲ್ಲೇ ಭಾರತ ರಫ್ತಿಗೆ ಮುಂದಾಗಿತ್ತು. ಈ ವ್ಯವಹಾರ ವ್ಯವಸ್ಥೆ ಋಗ್ವೇದ ಕಾಲದಿಂದಲೂ ನಡೆದು ಬಂದಿರುವಂತದ್ದು. ಈಗಿನ ವಾಸ್ತವಿಕ ಪರಿಸ್ಥಿತಿಯನ್ನು ನೋಡೋದಾದ್ರೆ ಜಗತ್ತಿನಲ್ಲಿ ಭಾರತವು ಕೃಷಿ ಉತ್ಪನ್ನ ಬೆಳೆದರಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅಂದರೆ ನೀವೇ ಆಲೋಚನೆ, ಭಾರತದ ಕೃಷಿಯ ಮಾರುಕಟ್ಟೆಯ ಸ್ಥಿತಿಗತಿ ಹೇಗೆ ಇದೆ ಮತ್ತು ಅದು ಎಷ್ಟು ದೃಢವಾಗಿ ನಿಂತಿದೆ ಎಂಬುದು. ಇಂದು ನಾವು ಭಾರತದಲ್ಲಿ ಸಣ್ಣ ದೊಡ್ಡ ಮತ್ತು ಎಪಿಎಂಸಿಗಳಂತಹ ಸರ್ಕಾರಿ ಸ್ವಾಮ್ಯ ಸಂಸ್ಥೆಗಳನ್ನಲ್ಲದೆ ಈ ನಾಮನಂತಹ ಅಂತರ್ಜಲ ಮಾರುಕಟ್ಟೆಗಳನ್ನು ನೋಡಬಹುದು. ಈ ಅಂತರ್ಜಲ ಮಾರುಕಟ್ಟೆ ಬಗ್ಗೆ 2016-15 ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪಿಸಲಾಯಿತು. ಈ ಮಾರುಕಟ್ಟೆ ಹುಟ್ಟಿದ್ದು 14 April 2016. ಇದರ ಮುಖ್ಯಸ್ಥರಾಗಿ ಭಾರತದ ಕೇಂದ್ರ ಕೃಷಿ ಸಚಿವರು ಕಾರ್ಯನಿರ್ವಹಿಸುತ್ತಾರೆ. ಇನ್ನು ನಾವು ಭಾರತದ ಕೃಷಿ ಮಾರುಕಟ್ಟೆಯಲ್ಲಿ ಹಲವಾರು ಬದಲಾವಣೆಗಳನ್ನ, ಅಭಿವೃದ್ಧಿಗಳನ್ನ ಬಯಸ್ತಾ ಇದ್ದೇವೆ. ಕಾರಣ ಅಂತಂದ್ರೆ ಭಾರತದಲ್ಲಿ ಕೃಷಿಕರು ಅದೆಷ್ಟೇ ಬೆಳೆ ಬೆಳೆದ್ರು, ಅದೆಷ್ಟೇ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಸಾವಯವ ಕೃಷಿ ಪದ್ಧತಿನ ಬೆಳೆಸಿಕೊಂಡು ಅದೆಷ್ಟೇ ಬೆಳೆಯನ್ನ ಬೆಳೆದ್ರು, ಇಳುವರಿಯನ್ನ ಪಡೆದ್ರು, ಅವರು ಬಡವರಾಗಿ ಉಳಿತಾ ಇದ್ದಾರೆ. ಕಾರಣ ಇಲ್ಲಿ ಮಧ್ಯವರ್ತಿಗಳು. ಮಧ್ಯವರ್ತಿಗಳ ದಾಹಕ್ಕೆ ರೈತರ ಬೆವರೇ ಬೇಕಾಗಿದೆ. ಇಲ್ಲಿ ಗ್ರಾಹಕರು ಕೂಡ ಅಗತ್ಯಕ್ಕೂ ಹೆಚ್ಚಾಗಿ ತೆತ್ತು ಸರಕುಗಳನ್ನ ಪಡಿತಾ ಇದ್ದಾರೆ. ಆದ್ರೆ ನ್ಯಾಯಯುತವಾಗಿ ರೈತರಿಗೆ ಸಲ್ಲಬೇಕಾದ ಯಾವುದೇ ಬೆಲೆಯು ರೈತರ ಕೈ ತಲುಪ್ತಾ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಮಧ್ಯವರ್ತಿಗಳು. ಈ ಮಧ್ಯವರ್ತಿಗಳು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ, ತಾವು ಕೆಲಸ ಮಾಡೋದು 10% ಆದ್ರೆ ಲಾಭದ 90% ಅವರೇ ತಗೋತಾ ಇದ್ದಾರೆ. ಇನ್ನು ಮುಖ್ಯವಾದ ವಿಷಯ ಅಂತಂತಂದ್ರೆ ನಮ್ಮ ದೇಶದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೃಷಿ ಸಂಬಂಧಿ ಕಚೇರಿಗಳಿವೆ. ಆ ಕಚೇರಿಗಳಲ್ಲಿ ರೈತರು ಹೇಗೆ ತಾವು ಬೆಳೆಗಳನ್ನ ಬೆಳಿಬೇಕು, ತಮ್ಮ ಹೊಲಗಳನ್ನ, ತಮ್ಮ ಮಣ್ಣನ್ನ ಹೇಗೆ ಸಂಸ್ಕರಣೆ ಮಾಡಿ ಇಟ್ಕೋಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಆದ್ರೆ ಯಾವ ಕೇಂದ್ರದಲ್ಲೂ ಮಾರುಕಟ್ಟೆ ಬಗ್ಗೆ ಮಾಹಿತಿ ಕೊಡುವ ಯಾವ ಮಾರ್ಗದರ್ಶಕರು ಇಲ್ಲಿವರೆಗೂ ಸರ್ಕಾರ ನೇಮಿಸಿಲ್ಲ. ಇದರ ಬಗ್ಗೆ ಸ್ವಲ್ಪ ಸರ್ಕಾರ ಗಮನ ಹರಿಸಿದ್ದೆ ಆದರೆ ರೈತರಿಗೆ ತುಂಬಾ ಉಪಕಾರ ಆಗುತ್ತೆ. ರೈತರು ನಮ್ಮ ದೇಶದಲ್ಲಿ ಹೆಚ್ಚು ಪರ್ಸೆಂಟ್ ಅಥವಾ ಹೆಚ್ಚು ಶೇಕಡ ಇರೋದು ಅನಕ್ಷರಸ್ಥರು. ಅವರುಗಳಿಗೆ ಅಕ್ಷರಸ್ಥೆ ಅಥವಾ ಮಾರುಕಟ್ಟೆ ಬಗ್ಗೆ ಯಾವುದೇ ಅಭಿಪ್ರಾಯ ಇಲ್ಲ. ಪೂರ್ವಜರಿಂದ ನಾವು ಕೃಷಿ ಪದ್ಧತಿನ ಅಳವಡಿಸಿಕೊಂಡ್ಬಂದವರು. ಆದರೆ ಪೂರ್ವಕಾಲಕ್ಕೂ ಈಗಿನ ಕಾಲಕ್ಕೂ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಹಲವಾರು ರೀತಿಯ ಬದಲಾವಣೆಗಳಾಗಿದೆ. ಆದ್ರಿಂದ ಸರ್ಕಾರ ಏನಾದರೂ ಮಾರುಕಟ್ಟೆ ಬಗ್ಗೆ ಮಾರ್ಗದರ್ಶನ ನೀಡುವಂತಹ ಮಾರ್ಗದರ್ಶಕ ಏನಾದರೂ ಪ್ರತಿ ಜಿಲ್ಲೆಯಲ್ಲಿ ನೇಮಿಸಿದ್ದೆ ಆದರೆ ಅವರು ಏನಾದರೂ ರೈತರಿಗೆ ಮಾರುಕಟ್ಟೆ ಬಗ್ಗೆ ಮಾರ್ಗದರ್ಶನ ನೀಡಿದ್ದೇ ಆದರೆ ನಾವು ಮಾರುಕಟ್ಟೆಯಲ್ಲಿ ಇನ್ನು ಹಲವು ರೀತಿಯ ಅಭಿವೃದ್ಧಿಗಳನ್ನ ಕಾಣಬಹುದು. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಅಂತರ್ಜಲ ಮಾರುಕಟ್ಟೆ. ಈ ಅಂತರ್ಜಲ ಮಾರುಕಟ್ಟೆ ಮೂಲಕ ನಾವು ತುಂಬಾ ಸಹಾಯವನ್ನ ಪಡಿತೀವಿ. ಆದ್ರೆ ಭಾರತದಲ್ಲಿ 7,000 ಎಪಿಎಂಸಿಗಳು ಇಂದು ಕಾರ್ಯನಿರ್ವಹಿಸ್ತಾ ಇವೆ. ಆದ್ರೆ ಇದರಲ್ಲಿ 1,000 ಮಾತ್ರ ಅಂತರ್ಜಾಲಕ್ಕೆ ಜೋಡಣೆಯಾಗಿರುವಂತಹ ಎಪಿಎಂಸಿಗಳು, ಅವುಗಳು ಮಾತ್ರ ಅಂತರ್ಜಾಲ ಜೋಡಣೆಯನ್ನು ಪಡೆದು ಕಾರ್ಯನಿರ್ವಹಿಸ್ತವೆ. ಇವುಗಳಿಂದ ಮಾತ್ರ ನಾವು ಮಾಹಿತಿಗಳನ್ನ ಪಡೆದುಕೊಳ್ಳಬಹುದು ಹೊರತು ಇನ್ನು ಉಳಿದಂತ 6,000 ಎಪಿಎಂಸಿಗಳ ಮಾಹಿತಿ, ಬೆಲೆ ಮಾಹಿತಿ ಅಥವಾ ಸರಕುಗಳ ಮಾಹಿತಿ ನಮಗೆ ದೊರೀತಾ ಇಲ್ಲ. ಹಾಗೇನಾದ್ರೂ ಸಿಕ್ಕಿದ್ದೇ ಆದರೆ ರೈತ ಯಾವ ಎಪಿಎಂಸಿಯಲ್ಲಿ ಅಥವಾ ಯಾವ ಪ್ರದೇಶದಲ್ಲಿ ಎಷ್ಟು ಬೆಲೆ ಇದೆ ಅಂತ ತಿಳ್ಕೊಂಡು ಅವನು ತನ್ನ ಸರಕನ್ನ ಆ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಬಹುದು. ಮತ್ತೆ ಗ್ರಾಹಕರಿಗೂ ಕೂಡ ಯಾವ ಸ್ಥಳದಲ್ಲಿ ಎಷ್ಟು ಬೆಲೆ ಇದೆ ಅಂತ ಗೊತ್ತಾದ್ರೆ ಅವರು ನ್ಯಾಯಯುತವಾದಂತ ಬೆಲೆ ಕೊಟ್ಟು ಸರಕನ್ನ ಪಡೆಯಬಹುದು, ಅವರಿಗೂ ಉತ್ತಮವಾದಂತಹ ಸರಕುಗಳು ಸಿಗುತ್ತವೆ. ಹೀಗಾಗಿ ಇಬ್ಬರಿಗೂ ಇಲ್ಲಿ ಸಹಾಯವಾಗುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಗ್ರಾಮೀಣ ಪ್ರದೇಶ ಅಥವಾ ಅರೆ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಹಲವಾರು ಸಣ್ಣ ಪುಟ್ಟ ರೈತರುಗಳು ತರಕಾರಿ ಬೆಳೆಯೋದನ್ನ ನೋಡ್ತಾವೆ. ಈ ತರಕಾರಿಗಳು ಒಂದೇ ತೇರನಾದಲ್ಲ, ತುಂಬಾ ರೀತಿ ಬದಲಾವಣೆಗಳಿವೆ ಈ ತರಕಾರಿಯಲ್ಲಿ ಬೆಳೀತಾ ಇರೋದು. ಆದ್ರೆ ಅವ್ರು ಏನ್ ಮಾಡ್ತಾರೆ, ಬೆಳೆದ ತಕ್ಷಣ ತಂದು ಹತ್ತಿರದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿಬಿಡ್ತಾರೆ. ಯಾಕಂದ್ರೆ ಅವತ್ತು ಕಟಾವಾದ ತರಕಾರಿ ಅಂದೇ ಮಾರಬೇಕು, ಮರುದಿನ ಅಥವಾ 2-3 ದಿನ ಕಳೆದ್ರೆ ಆ ತರಕಾರಿಗಳು ಹಾಳಾಗ್ತವೆ ಅಂತೇಳಿ ಅವರು ಸಿಕ್ಕ ಬೆಲೆಗೆ, ಅದು ಎಷ್ಟು ಬೆಲೆ, ಕೆಲವೊಂದು ಬಾರಿ ಬಂಡವಾಳ ಕೂಡ ಅವರಿಗೆ ಸಿಗೋದಿಲ್ಲ, ಆದ್ರೂ ಕೂಡ ಅವರು ಅದೇ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ಪ್ರದೇಶದಲ್ಲಿ ಗ್ರಾಹಕರು ಏನ್ ಮಾಡ್ತಾರೆ, ಅದೇ ತರಕಾರಿಗೆ ಅಗತ್ಯಕ್ಕಿಂತ ಹೆಚ್ಚು ದುಪ್ಪಟ್ಟು 3-4 ತೆತ್ತು ಅದನ್ನ ಕೊಂಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆ ತರಕಾರಿನ ಬೆಳೆಯೋದಿಲ್ಲ ಅಂತೇಳಿ. ಇವೆರಡಕ್ಕೂ ಒಂದೇ ಪರಿಹಾರ ಏನಂತಂದ್ರೆ, ಈಗಿನ ಆಧುನಿಕ ಸಲಕರಣೆಗಳನ್ನ ಅಥವಾ ತಂತ್ರಾಂಶಗಳನ್ನ ಬಳಸಿಕೊಂಡು ಸರ್ಕಾರ ಏನಾದ್ರೂ ರೈತರಿಗೆ ಅಥವಾ ಗ್ರಾಹಕರಿಗೆ ನೀಡಿದ್ದೇ ಆದರೆ ಅವರು ಅದನ್ನ ಬಳಸಿಕೊಂಡು 1-2 ದಿನ ನಾವು ಬಳಸಬಹುದಾದಂತಹ ತರಕಾರಿಗಳನ್ನ ವಾರಗಟ್ಟೆಯಲ್ಲಿ ಇಟ್ಟು ಬಳಸಬಹುದು. ಹಾಗೇನಾದ್ರೂ ಆದ್ರೆ ನಾವು ದೂರದ ಪ್ರದೇಶಗಳಿಗೆ ಅದನ್ನ ರವಾನಿಸಬಹುದು. ರವಾನಿಸಿದಾಗ ನಾವು ಅಲ್ಲಿ ಉತ್ತಮ ಬೆಲೆಗೆ ಮಾರಾಟ ಮಾಡಿ ರೈತರಿಗೂ ಕೂಡ ತುಂಬಾ ಸಹಾಯವಾಗುತ್ತಿದೆ. ಹಾಗೆ ಇಲ್ಲಿ ಪ್ರದೇಶದಲ್ಲಿ ಕಮ್ಮಿ ಆ ತರಕಾರಿ ಸಿಗುತ್ತೋ ಆ ಪ್ರದೇಶಗಳು ಆ ತರಕಾರಿಗಳನ್ನ ಆಮದು ಮಾಡಿಕೊಂಡು ಪಡೆದಿದ್ದೇ ಆದರೆ ಅವರಿಗೂ ಕೂಡ ತುಂಬಾ ಸಹಕಾರಿಯಾಗುತ್ತದೆ ಅಂತ ನನ್ನ ಅಭಿಪ್ರಾಯ. ಇಷ್ಟು ಹೇಳಿ ನನ್ನ ಚಿಕ್ಕಭಾಷಣಕ್ಕೆ ಚುಕ್ಕಿಡ್ತೇನೆ. ನಮಸ್ಕಾರಗಳು. ಹೆಸರು ಶಾಕಿರಾ ಬೇಗಂ. ನಾನು ವೀರಮ್ಮ ಗಂಗಶ್ರೀ ಮಹಾವಿದ್ಯಾಲಯದಲ್ಲಿ ಬಿಕಾಂ 5ನೇ ಸೆಮ್ನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಇವತ್ತು ಏರ್ ನೆಕ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೋ ನನಗೆ ಬಹಳ ಸಂತೋಷವಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ನನ್ನ ಇವತ್ತಿನ ವಿಷಯ ಏನೆಂದರೆ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಬಗ್ಗೆ. ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಎಂದರೆ ಏನು ಮತ್ತು ಅದು ಯಾವಾಗ ಜಾರಿಗೆ ತರಲಾಯಿತು ಮತ್ತು ಅದನ್ನು ರೈತರು ಹೇಗೆ ಉಪಯೋಗವನ್ನು ಪಡೆದುಕೊಳ್ಳಬಹುದು ಎಂಬುದನ್ನು ಈ ಯೋಜನೆಯ ಬಗ್ಗೆ ನಾನು ಹೇಳುತ್ತಿದ್ದೇನೆ. ಭಾರತ ಕೃಷಿಯಲ್ಲಿ ನಿಯಮಿತ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೆಚ್ಚಿನ ಇಳುವರಿ ಪಡೆಯುವ ಕೃಷಿ ವಿಧಾನಗಳನ್ನು ಉತ್ತೇಜಿಸಲು ಭಾರತ ಕೇಂದ್ರ ಸರ್ಕಾರದಿಂದ ಜಾರಿಯಾಗಿರುವ ಯೋಜನೆ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಈ ಯೋಜನೆಗಾಗಿ 2015-16 ಬಜೆಟ್ನಲ್ಲಿ 533 crore ರೂಪಾಯಿಗಳನ್ನು ಮೀಸಲಿಡಲಾಗಿತ್ತು. ಬಜೆಟ್ನಲ್ಲಿ ಈ ಮೊತ್ತದ ಹಣ ಮೀಸಲಿಡುವ ಬಗ್ಗೆ ನಿರ್ಧಾರವಾಗಿದ್ದು 2015 July 1 ಮತ್ತು ಸಂಪುಟ ಸಮಿತಿಯ ಆರ್ಥಿಕ ವ್ಯವಹಾರಗಳ ಸಭೆಯಲ್ಲಿ ಆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದವರು ನಮ್ಮ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿಯವರು. ಈ ಯೋಜನೆಗೆ 5 ಅಂದರೆ 2015-16 2019-20 ಅವಧಿಗೆ ಸುಮಾರು 50,000 crore ರೂಪಾಯಿಗಳನ್ನು ಅನುಮೋದನೆ ಮಾಡಲಾಯಿತು. ಈ ಯೋಜನೆಯ ಮುಖ್ಯ ಅಂಶಗಳು ಏನೆಂದರೆ ಕೃಷಿ ಭೂಮಿಯ ಮಟ್ಟದಲ್ಲಿ ನೀರಾವರಿಗಾಗಿ ತಗಲುವ ವೆಚ್ಚವನ್ನು ಸರಳೀಕರಿಸುವುದು ಅಂದರೆ ಕನಿಷ್ಠಗೊಳಿಸುವುದು, ಹೆಚ್ಚಿನ ಕೃಷಿ ಭೂಮಿಯನ್ನು ನೀರಾವರಿ ವಿಭಾಗಗಳಿಗೆ ಒಳಪಡುವಂತೆ ಮಾಡುವುದು. ಇದರ ಮುಖ್ಯ ಉದ್ದೇಶಗಳು ಏನೆಂದರೆ ಕೃಷಿ ಭೂಮಿವಾರು ನೀರಾವರಿ ಬಂಡವಾಳವನ್ನು ಆಕರ್ಷಿಸುವುದು ಮತ್ತು ದೇಶದ ನೀರಾವರಿ ವಿಚಾರದಲ್ಲಿ ಕೃಷಿ ಭೂಮಿಗಳನ್ನು ವಿಸ್ತರಿಸುವುದು ಹಾಗೂ ಈಗಿರುವ ಕೃಷಿ ಭೂಮಿಯನ್ನು ವಿಸ್ತರಿಸುವುದು ಅಂದರೆ ಈಗಿರುವ ಕೃಷಿ ಭೂಮಿಯನ್ನು ಅಭಿವೃದ್ಧಿ ಪಡಿಸುವುದು, ಮಳೆ ಕೊಯ್ಲು ಪದ್ಧತಿಯಿಂದ ಉಳಿಸಿದ ನೀರನ್ನು ಕೃಷಿಗೆ ಬಳಸುವ ವಿಧಾನವನ್ನು ಉತ್ತೇಜಿಸುವ ಮೂಲಕ ನೀರು ಪೋಲಾಗುವುದನ್ನು ತಡೆಗಟ್ಟುವುದು, ಮಳೆ ನೀರಿನ ಬಳಕೆ ಮಾಡಿಕೊಳ್ಳುವುದು, ಇದು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಒಂದು ಮುಖ್ಯ ಜವಾಬ್ದಾರಿಯೂ ಹಾಗೂ ಗುರಿಯೂ ಆಗಿದೆ. ಎಲ್ಲಾ ರಂಗಗಳಲ್ಲೂ ನೀರಿನ ನಿಯಮಿತ ಬಳಕೆಯಾಗಿ ನೀರಿಗೆ ತಗಲುವ ವೆಚ್ಚ ಕಡಿತಗೊಳಿಸುವ ಮೂಲಕ ಆದಾಯ ವೃದ್ಧಿಗೆ ಮುಂದಾಗುವುದೇ ಈ ಯೋಜನೆಯ ಅಕ್ಷಾಂಶಯಾಗಿದೆ. ಮೋರ್ ಡ್ರಾಪ್ ಪರ್ ಕ್ರಾಪ್ ಅಂದರೆ ಪ್ರತಿ ಹನಿಗೆ ಹೆಚ್ಚು ಬೆಳೆ ಎನ್ನುವ ಒಂದು ಸಂದೇಶವನ್ನು ಇಟ್ಟುಕೊಂಡು ಈ ಯೋಜನೆಯನ್ನು ಮಾಡಲಾಗಿದೆ. ಈ ಯೋಜನೆಯಿಂದ ರೈತರು ಹೇಗೆ ಉಪಯೋಗಗಳನ್ನು ಪಡೆದುಕೊಳ್ಳಬಹುದು ಅಂದರೆ ಯಾವ ಯಾವ ರೈತರು ಈ ಯೋಜನೆಗಳ ಉಪಯೋಗಗಳನ್ನು ಪಡೆದುಕೊಳ್ಳಬಹುದು ಎಂದರೆ ಎಲ್ಲಾ ರೀತಿಯ ಮತ್ತು ಎಲ್ಲಾ ಜಾತಿಯ ರೈತರು ಈ ಯೋಜನೆಯ ಲಾಭವನ್ನು ಪಡೆಯಬಹುದಾಗಿದೆ. ರೈತರು ಈ ಯೋಜನೆಯಿಂದ ಡ್ರಿಪ್ಸ್ ಆಗಿರಲಿ, ಸ್ಪ್ರಿಂಕ್ಲರ್ಸ್ ಆಗಿರಲಿ ಮತ್ತು ಹನಿ ನೀರಾವರಿಗೆ ಯಾವುದೇ ಉಪಕರಣಗಳನ್ನು 90% ಸಬ್ಸಿಡಿಯಲ್ಲಿ ಅವರು ಪಡೆದುಕೊಳ್ಳಬಹುದಾಗಿದೆ. ಈಗ ರೈತನು ಯಾರನ್ನು ಸಂಪರ್ಕಿಸಬೇಕು, ಈ ಯೋಜನೆಯನ್ನು ಉಪಯೋಗ ಮಾಡಿಕೊಳ್ಳಬೇಕಾದರೆ ಯಾವ ರೈತರು ಮತ್ತು ಯಾರಿಗೆ ಸಂಪರ್ಕಿಸಬೇಕೆಂದರೆ ಉದಾಹರಣೆಗೆ ಕಬ್ಬು ಬೆಳೆಯುವ ರೈತರು ಆಗಿದ್ದರೆ ತಮ್ಮ ತಾಲೂಕಿನ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಕೃಷಿ ಅಧಿಕಾರಿಗಳನ್ನು ಭೇಟಿಯಾಗಬೇಕು, ಅವರನ್ನು ಸಂಪರ್ಕಿಸಿ ಬೇಕಾಗುವ ಉಪಕರಣಗಳನ್ನು ಸಬ್ಸಿಡಿಯಲ್ಲಿ ತೆಗೆದುಕೊಳ್ಳಬಹುದು. ಹಾಗೆ ರೈತರು ತೋಟಗಾರಿಕೆಯಲ್ಲಿ ಇದ್ದಾರೆ ಎಂದರೆ ತೋಟಗಾರಿಕೆ ಮಾಡುತ್ತಿದ್ದಾರೆ ಅಂದರೆ ಅವರು ತರಕಾರಿಗಳಾದ ಟೊಮೆಟೊ ಇರಲಿ ಅಥವಾ ಬದನೆಕಾಯಿ ಅಥವಾ ಈರುಳ್ಳಿ ಇದೇ ರೀತಿಯಾಗಿ ಅನೇಕ ತರಕಾರಿಗಳು, ಹಣ್ಣುಗಳು, ತೆಂಗಿನಕಾಯಿ ಈ ರೈತರು ತಮ್ಮ ತಾಲೂಕಿನ ಕರ್ನಾಟಕ ರಾಜ್ಯ ತೋಟಗಾರಿ ಇಲಾಖೆಗೆ ಭೇಟಿ ನೀಡಬೇಕು. ಈ ಯೋಜನೆಗಾಗಿ ರೈತರಿಗೆ ಬೇಕಾಗುವ ದಾಖಲೆಗಳು ಯಾವ್ಯಾವು ಅಂದರೆ ಈ ಯೋಜನೆಯನ್ನು ಅವರು ಉಪಯೋಗಿಸಬೇಕೆಂದರೆ ಅವರು ಕೆಲವು ತಮ್ಮ ದಾಖಲೆಗಳನ್ನು ಆ ರೈತ ಕಚೇರಿಗೆ ಅವರು ಕೊಡಬೇಕಾಗುತ್ತದೆ. ಅದರಲ್ಲಿ ಪಹಣಿ ಒಂದು, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಅಂದಾಜಿನ ಪ್ರಕಾರ 8 ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು 20 ಒಂದು ಬಾಂಡ್ ಪೇಪರ್ ಅನ್ನು ಅದು ಅಲ್ಲೇ ಕೃಷಿ ಇಲಾಖೆಯಲ್ಲಿಯೇ ನಿಮಗೆ ಕೊಡಲಾಗುತ್ತದೆ ಮತ್ತೆ ಅಪ್ಲಿಕೇಶನ್ ಫಾರ್ಮ್ ಸಹ ಅಲ್ಲಿಯೇ ಕೊಡಲಾಗುತ್ತದೆ. ಮತ್ತೆ ಈಗ ನೀರಾವರಿಗೆ ಬೇಕಾಗುವ ಉಪಕರಣಗಳನ್ನು 90% ಉಪಕರಣಗಳನ್ನು ಸಬ್ಸಿಡಿಯಲ್ಲಿ ಇಲ್ಲಿ ದೊರೆಯುತ್ತವೆ. ಆದರೆ ಮುಖ್ಯವಾಗಿ ರೈತರಿಗೆ ಜಮೀನು ಎಷ್ಟು ಇರಬೇಕು, ಇಲ್ಲಿ ಜಮೀನಿನ ಪ್ರಕಾರವನ್ನು ಸಬ್ಸಿಡಿಯನ್ನು ಕೊಡಲಾಗುತ್ತದೆ. ಅಂದರೆ ಉದಾಹರಣೆಗೆ ಒಬ್ಬ ರೈತನಿಗೆ ಈಗ 5 ಎಕರೆ ಮಾತ್ರ ಅವರಿಗೆ ಜಮೀನು ಇತ್ತಂದ್ರೆ ಅವರಿಗೆ 90% ಸಬ್ಸಿಡಿಯನ್ನು ಅವರಿಗೆ ಕೊಡಲಾಗುತ್ತದೆ. ಅದೇ ಪ್ರಕಾರ 5-12 ಎಕರೆವರೆಗೆ ಅವರ ಜಮೀನು ಇತ್ತಂದರೆ ಅವರಿಗೆ 45-55% ಸಬ್ಸಿಡಿಯನ್ನು ಕೊಡಲಾಗುತ್ತದೆ. ಈ ಯೋಜನೆಯಲ್ಲಿ ಸಿಗುವ ಉಪಕರಣಗಳು ಯಾವ್ಯಾವು? ಈ ಯೋಜನೆಯಲ್ಲಿ ಮೊದಲನೇದಾಗಿ ಡ್ರಿಪ್ ಇರಿಗೇಷನ್, ಮೈಕ್ರೋ ಇರಿಗೇಷನ್ ಮತ್ತು ಪೈಪ್. ಈ ಯೋಜನೆಯಿಂದ ಈ ಎಲ್ಲ ಉಪಕರಣಗಳನ್ನು ಅವರಿಗೆ ರೈತರಿಗೆ ಸಬ್ಸಿಡಿ ಪ್ರಕಾರ ಸಿಗುತ್ತವೆ. ಇದೇ ಪ್ರಕಾರ ಈ ಯೋಜನೆಯನ್ನು ಒಬ್ಬ ರೈತನು ಒಂದು ಸಲ ಅಳವಡಿಸಿಕೊಂಡಿದ್ದ ನಂತರ ಈಗ ಸದ್ಯದಲ್ಲಿ ಕೇವಲ ಒಂದೇ ಸಲ ಈ ಯೋಜನೆಯನ್ನು ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ಹಾಗಾದ್ರೆ ಈಗ ನಾವು ಈ ಯೋಜನೆಯನ್ನು ಉಪಯೋಗ ಪಡೆದ ನಂತರ ನಮಗೆ ಏನೇನು ಲಾಭಗಳನ್ನು ಆಗಬಹುದು ಎಂಬುದನ್ನು ಇಲ್ಲಿ ನೋಡಬಹುದಾಗಿದೆ. ಮೊದಲನೇದಾಗಿ ಹನಿ ನೀರಾವರಿಯಿಂದ 70% ನೀರನ್ನು ಇಲ್ಲಿ ಉಳಿಸಬಹುದಾಗಿದೆ ಮತ್ತು ಜಮೀನಿನಲ್ಲಿ ಕಳೆ ಸಮಸ್ಯೆ ಏನೂ ಇರುವುದಿಲ್ಲ ಮತ್ತೆ ಬೆಳೆಗಳಿಗೆ ಹೆಚ್ಚಿನ ರೋಗಗಳು ಹರಡುವುದನ್ನು ತಪ್ಪಿಸಬಹುದು. ಬೆಳೆಗಳಿಗೆ ರೋಗಗಳು ಯಾವಾಗ ಬರುತ್ತವೆ ಅಂದ್ರೆ ಒಂದು ಸಸಿಯಿಂದ ಇನ್ನೊಂದು ಸಸಿಗೆ ಸೇರುತ್ತಾ ಆ ರೋಗಗಳನ್ನು ಹರಡುತ್ತವೆ. ಆದರೆ ಇಲ್ಲಿ ಡ್ರಿಪ್ಸ್ ಮತ್ತು ಇರಿಗೇಷನ್ ಇದ್ದ ಕಾರಣ ಅಲ್ಲಿ ಯಾವುದೇ ಒಂದು ರೋಗವನ್ನು ಒಂದು ಸಸಿಯಿಂದ ಇನ್ನೊಂದು ಸಸಿಗೆ ಹರಡುವುದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ನಾವು ರೋಗಗಳನ್ನು ತಡೆಗಟ್ಟಬಹುದಾಗಿದೆ ಮತ್ತು ಮಣ್ಣಿನ ಸವಕಳಿಯನ್ನು ತಡೆಗಟ್ಟಬಹುದು. ನಾನು ಇಲ್ಲಿ ಈಗ ಎಲ್ಲಾ ರೈತ ಬಾಂಧವರಿಗೆ ಈ ಯೋಜನೆಯ ಲಾಭಗಳನ್ನು ಪಡೆದುಕೊಳ್ಳಬೇಕಾಗಿ ಇಷ್ಟು ಹೇಳಿ ನನ್ನ ಮಾಹಿತಿಗೆ ವಿರಾಮವನ್ನು ನೀಡುತ್ತೇನೆ. ಧನ್ಯವಾದಗಳು. ದೇವಯ ಪೂಜೆಯ ಕನ್ನಡೈ ಹಬ್ಬದ ಸಾಧನವು ಕಷ್ಟದೊಳನ್ನವ ದುಡಿವನು ತ್ಯಾಗಿ ಸೃಷ್ಟಿ ನಿಯಮದೊಳಗವನಿ ಹೋಗಿ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ನಮಸ್ಕಾರ. ನನ್ನ ಹೆಸರು ಭಾಗ್ಯಶ್ರೀ ಕಟಾರೆ. ಇದು ನಮ್ಮ ಕಲಬುರಗಿ ಪ್ರಸಾರ ಭಾರತಿಯಿಂದ ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನಾನು ಇಂದು ಒಂದು ಪರಂಪರಾಗತ ಕೃಷಿ ವಿಕಾಸ ಯೋಜನೆಯ ಕುರಿತು ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಇದು ಯೋಜನೆ ಎಂದರೇನು? ಪರಂಪರಾಗತ ಎಂಬ ಪರಂಪರೆ ಎಂಬ ಒಂದು ಪದ ತಿಳಿಸುವ ಹಾಗೆ ಪರಂಪರೆ ಅಂದರೆ ಅದು ನಮ್ಮ ಪೂರ್ವಜರಿಂದ ಪಾರಂಪರಿಕವಾಗಿ ಬಂದಿರತಕ್ಕಂಥ ಒಂದು ವಿಷಯವಾಗಿರುತ್ತದೆ. ಪಾರಂಪರಿಕ ಅಂತಂದ್ರೆ ನಮ್ಮ ಪೂರ್ವಜರು ಯಾವುದೇ ಶಿಕ್ಷಣ ಇಲ್ಲದೆ ಅಥವಾ ಯಾವುದೇ ಒಂದು ಅದಕ್ಕಾಗಿಯೇ ಅಂತ ಒಂದು ಯಾವುದೇ ತರಬೇತಿಯನ್ನು ಪಡೆಯದೆ ಒಂದು ರೀತಿಯಾಗಿ ಅವರು ತಾವು ತಮ್ಮ ತಂದೆ ತಮ್ಮ ತಾತ ಮುತ್ತಾತರಿಂದ ಕಲಿತು ಬಂದಿರತಕ್ಕಂಥ ಪದ್ಧತಿಯನ್ನೇ ಅನುಸರಿಸಿಕೊಂಡು ಬಂದು ಕೃಷಿಯನ್ನು ಮಾಡ್ತಾ ಬಂದಿದ್ದಾರೆ. ಒಂದು ಈಗಿನ ಕಾಲದಲ್ಲಿ ಹೇಗಾಗ್ತಿದೆ ಅಂತಂದ್ರೆ ಶಿಕ್ಷಣ ಹೆಚ್ಚುತ್ತಾ ಹೋದಂತೆ ಆವಾಗ ಸಾಂಪ್ರದಾಯಿಕ ಅಂದ್ರೆ ಸಾವಯವ ಕೃಷಿಯನ್ನು ಅಳವಡಿಸಿಕೊಳ್ಳುವುದರಿಂದ ಅವರು ಕೃಷಿಯಲ್ಲಿ ಇಳುವರಿಯನ್ನು ಕಡಿಮೆ ಪಡೆಯುತ್ತಿರಬಹುದು. ಆದರೆ ಫಲವತ್ತಾದ ಭೂಮಿಯನ್ನು ಹೊಂದಿರುವುದು ನಮ್ಮ ರಾಷ್ಟ್ರದಲ್ಲಿ ನಾವು ನೋಡ್ತೀವಿ. ಭಾರತದಲ್ಲಿ ಪ್ರಮುಖ ಕಸುಬು ಎಂದರೆ ಕೃಷಿ. ಅಂದರೆ ಇಲ್ಲಿ ಕೃಷಿಯೇ ಉದ್ಯೋಗವನ್ನು ಸೃಷ್ಟಿಸುವ ಒಂದು ಮೂಲವಾಗಿದೆ. ಇಲ್ಲಿ 72% ಜನರು ಕೃಷಿಯನ್ನು ಅವಲಂಬಿತರಾಗಿದ್ದರು. ತದನಂತರದಲ್ಲಿ ಕೈಗಾರೀಕರಣ ನಗರೀಕರಣ ಇವುಗಳಿಂದ ಏನಾಯಿತು ಅಂತಂದ್ರೆ ಈಗ 58% ಜನರು ಕೃಷಿಯನ್ನು ಅವಲಂಬಿತರಾಗಿದ್ದಾರೆ. ಆದರೆ 58% ಅಂದರೂ ಸಹ ಅಂದರೆ ಒಬ್ಬ ಕೃಷಿಕ ರೈತನೇ ನಮ್ಮ ದೇಶದ ನಮ್ಮ ಆರ್ಥಿಕ ಅಭಿವೃದ್ಧಿಯ ಒಬ್ಬ ಬೆನ್ನೆಲುಬು. ಅದೇ ರೀತಿ ರೈತ ಯಾವ ರೀತಿ ತನಗೆ ಬಂದಿರತಕ್ಕಂಥ ಯೋಜನೆಗಳಿಂದ ವಂಚಿತನಾಗ್ತಿದ್ದಾನೆ, ಆತನಿಗೆ ಯೋಜನೆಗಳು ಆತನ ಹತ್ರ ತಲುಪುತ್ತಿದ್ದಾವೋ ಇಲ್ಲವೋ, ಇನ್ನ ಆ ರೀತಿ ಅವನಿಗೆ ಅರಿವು ಮೂಡಿಸುವ ಸಲುವಾಗಿ ಅನೇಕ ಕಾರ್ಯಕ್ರಮಗಳು ಜಾರಿ ಬರ್ತವೆ. ಆದರೆ ಯೋಜನೆಗಳು ಅವನ ಹತ್ರ ಅದು ಒಂದು ಯೋಜನೆಯ ಮಾಹಿತಿ ಅವನಿಗೆ ತಲುಪಬೇಕಾದ್ರೆ ಇಂತಹ ಕಾರ್ಯಕ್ರಮಗಳು ಒಂದು ಮುಖ್ಯವಾಗಿರುವಂತಹವು. ಯೋಜನೆಯಲ್ಲಿ ಇದು ಯೋಜನೆಯನ್ನು 2015 ಏಪ್ರಿಲ್ ಅಲ್ಲಿ ಜಾರಿಗೆ ತರಲಾಯಿತು. ಇದರದ ಮುಖ್ಯ ಉದ್ದೇಶ ಏನಂತಂದ್ರೆ 50,000 ರೈತರು ಅಥವಾ 50,000 ಅವರು ಅದಕ್ಕಿಂತ ಹೆಚ್ಚಿನ ಜನರು ಸೇರಿ 50,000 ಎಕರೆ ಭೂಮಿಯನ್ನು ಸೇರಿಸಿ ಒಂದು ಕ್ಲಸ್ಟರ್ ಮಟ್ಟವನ್ನು ತಯಾರಿಸುವುದು. ಅದರಿಂದ ಏನಾಗುತ್ತೆ ಅಂದ್ರೆ, ಸರ್ಕಾರ 3 ವರ್ಷದ ಅಂದ್ರೆ ಪ್ರತಿ ವರ್ಷ 50,000 ಅವರಿಗೆ ಅನುದಾನವನ್ನು ನೀಡುತ್ತದೆ. ಈ ಅನುದಾನದ ಉದ್ದೇಶ ಏನಂತಂದ್ರೆ, ಜೈವಿಕ ಅಂದ್ರೆ ಸಾವಯವ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದರಿಂದ ಇಳುವರಿ ಹೆಚ್ಚಿಗೆ ಪಡೆಯಬಹುದು. ಆದರೆ ಒಂದು ಭೂಮಿ ಕೆಲವು ಹಂತದ 1 ವರ್ಷ ಪಡೆಯಬಹುದು, 2 ವರ್ಷ, 3 ವರ್ಷ, 4 ವರ್ಷ, ತದನಂತರ ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಂಡು ಒಂದು ಬರಡು ಬಂಜರು ಭೂಮಿಯಾಗಿ ನಿರ್ಮಾಣಗೊಳ್ಳುತ್ತದೆ. ಅದನ್ನು ತಡೆಯಬೇಕಾದರೆ ಸಾವಯವವು ಒಂದು ಉತ್ತಮ ನೀತಿಯಾಗಿದೆ. ಅದಕ್ಕಾಗಿ ಸರ್ಕಾರ ಈ 50,000 ರೂಪಾಯಿಗಳನ್ನು ಕೊಡ್ತದೆ. ಇದರಿಂದ ಅಂದ್ರೆ ಸಾವಯವ ಗೊಬ್ಬರಗಳು ಮತ್ತು ಎರೆಹುಳು ರಾಸಾಯನ ಗೊಬ್ಬರಗಳು ಇತ್ಯಾದಿ ಅಂದ್ರೆ ರಸಾಯನ ಇಲ್ಲದ ಜೈವಿಕ ಸಾವಯವ ಗೊಬ್ಬರಗಳನ್ನು ಬಳಸಿ ಕೃಷಿ ಉತ್ಪಾದನೆಯಲ್ಲಿ ಇಳುವರಿಯನ್ನು ಹೆಚ್ಚಿಗೆ ಮಾಡುವುದು ಇದರ ಒಂದು ಮುಖ್ಯ ಉದ್ದೇಶವಾಗಿದೆ. ಪ್ರತಿ ವರ್ಷದ ಪ್ರಕಾರ ಪ್ರತಿ ವರ್ಷ 50,000 ಅಂದ್ರೆ 3 ವರ್ಷದವರೆಗೆ ಅಂದ್ರೆ 1.5 ಲಕ್ಷ ರೂಪಾಯಿಗಳನ್ನು ಇಲ್ಲಿ ರೈತರು ಪಡೆಯಬಹುದು. ಅದೇ ರೀತಿ ಇದರ ಒಂದು ಮುಖ್ಯ ಉದ್ದೇಶ ಏನಂದ್ರೆ, 10 ವರ್ಷಗಳವರೆಗೆ ಈ ಯೋಜನೆ ಸೀಮಿತದಲ್ಲಿ ಜಾರಿಯಲ್ಲಿರುತ್ತದೆ. 10 ವರ್ಷದಲ್ಲಿ ಪ್ರತಿ ವರ್ಷ 50,000 ಎಕರೆ ಭೂಮಿ ಅಂತಂದ್ರೆ 10 ವರ್ಷದಲ್ಲಿ 5 ಲಕ್ಷ ಎಕರೆ ಭೂಮಿಯನ್ನು ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಒಂದು ರೀತಿ ಸಂರಕ್ಷಣೆ ಮಾಡ್ತಾರೆ. ಅಂದ್ರೆ ಒಂದು ಭೂಮಿ ಕೇವಲ ಇವತ್ತಿನ ಪೀಳಿಗೆ ಅಷ್ಟೇ ಯೋಚನೆ ಮಾಡದೆ ಮುಂದಿನ ಪೀಳಿಗೆಗೂ ನಾವು ಫಲವತ್ತಾದ ಭೂಮಿಯನ್ನು ನೀಡಬೇಕು ಎಂಬುದು ಇದರ ಮುಖ್ಯ ಉದ್ದೇಶವಾಗಿರುತ್ತದೆ. ಒಂದ್ ಮಾತು ಹೇಳ್ತಾರಲ್ಲ, ಅಳುವ ನಟನೆ ಮಾಡಬಹುದು ಆದರೆ ಬೆವರು ಸುರಿಸುವ ನಟನೆ ಮಾಡಲಾಗುವುದಿಲ್ಲ, ಶ್ರಮದಿಂದ ಮಾತ್ರ ಬೆವರು ಬರಬಹುದು. ಹಾಗೆ ಕೃಷಿಕನು ಸರ್ಕಾರದಿಂದ ನೆರವು ಪಡೆಯುವುದು ಮತ್ತು ಸಹಾಯ, ಕೆಲವರು ಕೃಷಿಯಲ್ಲಿ ಆಸಕ್ತರಾಗಿದ್ದರೂ ಸಹ ಅವರಿಗೆ ಅಲ್ಲಿ ಕೆಲವೊಂದು ತೊಂದರೆಗಳನ್ನು ಅನುಭವಿಸಬಹುದು, ಅವರು ಆರ್ಥಿಕವಾಗಿ ಪ್ರಬಲರಾಗಿರುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಇಂತಹ ಒಂದು ಸೌಲಭ್ಯಗಳು ಏನ್ ಮಾಡ್ತವೆ ಅಂದ್ರೆ ಅವ್ರಿಗೆ ಸಹಕರಿಸುತ್ತವೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತ ಒಂದು ಅದ್ಭುತ ಮತ್ತು ಉತ್ತಮ ಯೋಜನೆ ಇದಾಗಿದೆ ಎಂದು ನಾವು ಹೇಳಬಹುದು. ಯಾವ ರೀತಿ ಅಂತಂದ್ರೆ, ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕಾರಣದಿಂದ ರಾಜ್ಯಗಳಲ್ಲಿ ಇದು 60% ಏನ್ ಮಾಡುತ್ತೆ ಅಂತಂದ್ರೆ, ಕೇಂದ್ರ ಸರ್ಕಾರ ಅನುದಾನ ನೀಡಿದರೆ 40% ಏನ್ ಮಾಡ್ತದೆ ಅಂದ್ರೆ ರಾಜ್ಯ ಸರ್ಕಾರ ನೀಡುತ್ತದೆ. ಅದೇ ರೀತಿ ಇವಾಗ ಈಶಾನ್ಯ ರಾಜ್ಯಗಳಲ್ಲಿ, ಹಿಮಾಲಯ ಅಂತಹ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಅವು ರಾಜ್ಯಗಳ ಆರ್ಥಿಕ ಮಟ್ಟ ಅಷ್ಟು ಸುಧಾರಣೆಯಲ್ಲಿ ಇಲ್ಲದೆ ಇರುವ ಕಾರಣದಿಂದ ಕೇಂದ್ರ ಸರ್ಕಾರ 90% ಮತ್ತು ರಾಜ್ಯ ಸರ್ಕಾರ ಕೇವಲ 10% ಅನುದಾನಕ್ಕೆ ಸಹಕರಿಸುತ್ತದೆ, ಅಂದ್ರೆ ಇದರಲ್ಲಿ ಅನುದಾನವನ್ನು ನೀಡುತ್ತದೆ. ಇನ್ನು ಉಳಿದ ಕೇಂದ್ರಾಡಳಿತ ಪ್ರದೇಶಗಳು, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 100% ಕೇಂದ್ರ ಸರ್ಕಾರವೇ ಅನುದಾನವನ್ನು ಭರಿಸುತ್ತದೆ. ಇದೇ ರೀತಿ ಪ್ರತಿಯೊಬ್ಬರು ಅಲ್ಲಿ ಏನಂತಂದ್ರೆ, ಸರ್ಕಾರದಿಂದ ಯೋಜನೆಗಳನ್ನು ಪಡೆದುಕೊಂಡು ಕೃಷಿಕರು ತಮ್ಮ ಪ್ರಗತಿಯನ್ನು ಸಾಧಿಸುವುದು ಅಷ್ಟೇ ಅಲ್ಲದೆ ಒಂದು ರಾಷ್ಟ್ರವು ಆರ್ಥಿಕ ಅಭಿವೃದ್ಧಿಯಲ್ಲಿ ಮುನ್ನಡೆಯುವುದಕ್ಕೆ ಇದು ಸಹಕಾರಿಯಾಗಿರುತ್ತದೆ. ಒಂದು ರಾಷ್ಟ್ರಕ್ಕೆ ಒಬ್ಬ ರೈತನೇ ಬೆನ್ನೆಲುಬನಾಗಿದ್ದು ಆ ರೈತನಿಗೆ ಎರೆಹುಳು ಮಿತ್ರನೆಂದು ನಾವು ಹೇಳುತ್ತೇವೆ. ಅದನ್ನು ಮತ್ತು ಅದು ಸಾವಯವ ಕೃಷಿಯನ್ನು ನಾವು ಹೇಗೆ ಉತ್ತೇಜನ ನೀಡಬೇಕು, ನಾವು ನಮ್ಮ ಭಾರತದಲ್ಲಿ ನೋಡ್ತೀವಿ ಸಿಂಧೂ ನಾಗರಿಕತೆಯಿಂದಲೂ ಸಹ ಏನಂತಂದ್ರೆ, ಇಲ್ಲಿ ಭೂಮಿಯನ್ನು ನಮ್ಮ ಹತ್ರ ಕೃಷಿ ಪದ್ಧತಿ ಜಾರಿಯಲ್ಲಿದೆ. ಕೃಷಿ ಅಂದರೆ ಕೀಳು ಅಲ್ಲ, ಅದು ಇಲ್ಲದೆ ನಾವು ಬದುಕಲು ರಸಾಯನಗಳನ್ನು ಬಳಸುವುದರಿಂದ ನಾವು ಕೇವಲ ಲಾಭವನ್ನಷ್ಟೇ ಪಡೆಯಬಹುದು, ಮುಂದಿನ ಹಾನಿಗಳು ಅದರಿಂದ ಬರ್ತಕ್ಕಂತಹ ನಮ್ಮಲ್ಲಿರ್ತಕ್ಕಂತಹ ಎಷ್ಟೋ ಜನರು ಭಾರತದಲ್ಲಿ ಅಪೌಷ್ಟಿಕತೆಯಿಂದ ನರಳುತ್ತಿದ್ದಾರೆ. ಯಾಕೆ? ರಸಾಯನಗಳು ಅತಿಯಾಗಿ ಅಂದ್ರೆ ಮಿತಿ ಮೀರಿ ಬಳಸುವುದು ಒಂದು ನಮ್ಮ ಸಮಾಜಕ್ಕೆ ಒಂದು ನೀಡ್ತಕ್ಕಂಥ ತೊಂದರೆಯಾಗಿರುತ್ತದೆ. ಅದೇ ರೀತಿ ಪ್ರತಿಯೊಬ್ಬರು ಏನಂತಂದ್ರೆ, ರಸಾಯನ ಅದನ್ನು ಬಳಸುವುದೇ ತಪ್ಪು ಅಂತಲ್ಲ, ಆದರೆ ಯಾವುದೇ ಮಾಡಿದರೂ ಮಿತದಲ್ಲಿ ಮಾಡಬೇಕು, ಪ್ರತಿಯೊಂದು ಯೋಜನೆಯು ಕೃಷಿಕರ ಹತ್ರ ತಲುಪಿಸಬೇಕು ಅಂತ ಹೇಳುತ್ತಾ, ಮತ್ತ ಹಾಗೆ ಪ್ರತಿಯೊಂದು ಯೋಜನೆಯು ನಮಗಾಗಿ ಇರುತ್ತದೆ, ನಾವು ಅದನ್ನು ಬಳಸುವುದು ಅದು ನಮ್ಮ ಮೇಲೆ ಇರುತ್ತದೆ. ಹಾಗೆ ಬಳಸುವುದರ ಜೊತೆಗೆ ಅದರ ಸದುಪಯೋಗ ಪಡೆದುಕೊಂಡು ರಾಷ್ಟ್ರಕ್ಕೆ ಒಂದು ಕೊಡುಗೆಯನ್ನು ನೀಡುವುದು ಉತ್ತಮ ಎಂದು ಹೇಳುತ್ತಾ ನಾನು ನನ್ನ ಮಾಹಿತಿಯನ್ನು ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು. ರಾಜ್ಯಗಳು ಇದಲ್ಲಿ ರಾಜ್ಯಗಳಲ್ಲಿ ಅಲ್ಲಿ ಮಾರಲಿದ್ದರು ಜಮುಟಗಳು, ರಾಜ್ಯಗಳು ಇದಲ್ಲಿ ರಾಜ್ಯಗಳಲ್ಲಿ ಅಲ್ಲಿ ಮಾರಲಿದ್ದರು ಜಮುಟಗಳು, ಮುದ್ದಿಗೆ ಹಾಕಲಿ ಸೈನಿಕರೆಲ್ಲ, ಮುದ್ದಿಗೆ ಹಾಕಲಿ ಸೈನಿಕರೆಲ್ಲ, ಬಿದ್ದುಳುವುದ ನಮ ಬಿಡುವುದಿಲ್ಲ, ಬಿದ್ದುಳುವುದನವ ಬಿಡುವುದಿಲ್ಲ. ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ. ನಾಡಿನ ಸಮಸ್ತ ಜನತೆಗೆ, ರೈತ ಬಾಂಧವರಿಗೆ ನನ್ನ ಶರಣು ಶರಣಾರ್ಥಿಗಳು. ನಾನು ಅಭಿಷೇಕ್ ಆರ್ ರಾಠೋಡ್, ನೂತನ ವಿದ್ಯಾಲಯ ಪದವಿ ಮಹಾವಿದ್ಯಾಲಯದಿಂದ ಇಂದು ಏರ್ ನೆಕ್ಸ್ಟ್ ಕಾರ್ಯಕ್ರಮದಡಿಯಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನುವಂತಹ ವಿಷಯವನ್ನು ಮಂಡಿಸಲು ಬಂದಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ತಿಳಿದುಕೊಳ್ಳೋಣ. ಕಿಸಾನ್ ಕ್ರೆಡಿಟ್ ಕಾರ್ಡ್ ತಿಳಿಯುವುದಕ್ಕಿಂತ ಮುಂಚೆ ನಾವು ನಮ್ಮ ದೇಶದಲ್ಲಿರುವಂತಹ ರೈತರ ಸ್ಥಿತಿಗತಿಯನ್ನ ಕಾಣೋಣ. ಹೌದಾ, ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತಂದ್ರೆ KCC ಅಂತ ನಾವು ಶಾರ್ಟ್ ಫಾರ್ಮ್ ನಲ್ಲಿ ಕರಿತೀವಿ. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದ್ರೇನು, ಯಾವ ರೀತಿಯಾಗಿ ಇದರ ಯೋಜನೆಗಳನ್ನು ನಾವು ಪಡೆದುಕೊಳ್ಬೇಕು, ಫಲಾನುಭವಿ ಆಗಲು ಯಾವ ರೀತಿಯಾಗಿ ನಾವು ಪ್ರೊಸೆಸ್ ಅನ್ನ ಮಾಡಬೇಕು ಅನ್ನೋದನ್ನ ಈ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ತಮಗೆಲ್ಲರಿಗೂ ತಿಳಿದಿರುವಂತೆ ದೇಶದ ಬೆನ್ನೆಲುಬು ರೈತ, ರೈತನಿಲ್ಲದೆ ನಾವಿಲ್ಲ. ಹಾಗಾಗಿ ನಮ್ಮ ಅನ್ನದಾತ ಆಗಿರುವಂತಹ ರೈತನನ್ನ ನಾವು ಶ್ಲಾಘನೀಯವಾಗಿ ಕಾಣಬೇಕಾದದ್ದು. ಆದ್ದರಿಂದಲೇ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಜೈ ಜವಾನ್ ಮತ್ತು ಜೈ ಕಿಸಾನ್ ಅನ್ನುವಂತಹ ಒಂದು ಘೋಷಣೆಯನ್ನು ನೀಡಿದ್ದಾರೆ. ಇದರ ಮೂಲ ಉದ್ದೇಶ ಯಾವುದೇ ಒಂದು ದೇಶದ ಅಭಿವೃದ್ಧಿ ಅಥವಾ ಅಳಿವು ಅನ್ನೋ ಅಥವಾ ಉಳಿವು ಅನ್ನೋದು ಒಂದು ದೇಶದ ಆರ್ಥಿಕತೆ ಅಭಿವೃದ್ಧಿಯತ್ತ ಸಾಗಲು ನಮಗೆ ರೈತರ ಸಹಾಯ ಬಹಳ ಮುಖ್ಯವಾಗಿದೆ. ಒಂದು ಆರ್ಥಿಕ ಸ್ಥಿತಿ ಮುಂದುವರಿಬೇಕಂತಂದ್ರೆ ದೇಶದಲ್ಲಿ ರೈತರಿರಬೇಕು, ಹಾಗೆ ಮತ್ತೆ ದೇಶ ಭದ್ರವಾಗಿರ್ಬೇಕಂತಂದ್ರೆ ನಮಗೆ ಕಿಸಾನ್ ಅನ್ನುವಂತಹ ಸೈನಿಕರ ಸಹಾಯ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಘೋಷಣೆಯನ್ನು ನೀಡಿದ್ದಾರೆ. ಇದು ನೂರಕ್ಕೂ ನೂರು ಸತ್ಯವಾದಂತಹ ಮಾತು. ಮೊದಲನೆಯದಾಗಿ ನಾವು ನಮ್ಮ ಹೆತ್ತ ತಾಯಿಯ ಎಷ್ಟು ಋಣವನ್ನು ನಾವು ತೀರಿಸಲು ಸಾಧ್ಯವಿಲ್ಲೋ ಅಷ್ಟೇ ನಾವು ರೈತರ ಋಣವನ್ನು ತೀರಿಸಲು ಸಾಧ್ಯವಿಲ್ಲ. ರೈತ ನಾವು ಬಹಳಷ್ಟು ಕ್ಷೇತ್ರದಲ್ಲಿ ವಿಭಾಗದಲ್ಲಿ ನಾವು ಸ್ಟ್ರೈಕ್ ಆಗೋದನ್ನು ಕಾಣ್ತೇವೆ. ಒಂದು ರೈತ ಹಿಂಗಾರಿನ ಅಥವಾ ಒಂದು ಮುಂಗಾರಿನ ಯಾವುದಾದ್ರೂ ಒಂದು ಹಿಂಗಾರು ಅಥವಾ ಮುಂಗಾರಿನ ಯಾವುದಾದ್ರೂ ಒಂದು ಕಾಲವನ್ನ ತಾನು ಬೆಳೆಯದೆ ತನ್ನ ಬೆಳೆಯನ್ನ ಸ್ಟಾಪ್ ಮಾಡಿದ್ರೆ ಅಂತಂದ್ರೆ ಈ ದೇಶದ ಸ್ಥಿತಿಗತಿ ಏನಾಗಬಹುದ್ರಿ? ಯೋಚನೆ ಮಾಡಬೇಕಾದಂತಹ ವಿಷಯ. ರೈತ ಹಲವಾರು ಸಮಸ್ಯೆಯಿಂದ ಎಟಕುತ್ತಾ ಇದ್ದಾನೆ, ಆತನಿಗೆ ಹಲವಾರು ಸಮಸ್ಯೆಗಳು ಒದಗ್ತಾ ಇದ್ದಾವೆ. ಹೌದಾ, ದೇಶದಲ್ಲಿ ಹತ್ತು ಹಲವಾರು ಸಮಸ್ಯೆಗಳಿದ್ದಾವೆ. ಅವರಿಗೆ ಮಾರುಕಟ್ಟೆಗೆ ತಾನು ಬೆಳೆದಂತಹ ಬೆಳೆಗಳಿಗೆ ಸೂಕ್ತವಾದಂತಹ ಬೆಲೆ ಇಲ್ಲ, ಕೀಟದ ಬಾಧೆ, ನೆರೆ ಹಾವಳಿ, ಈ ರೀತಿಯಾಗಿ ಹತ್ತು ಹಲವಾರು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ಇಂದಿನ ನಮ್ಮ ಸರ್ಕಾರಗಳು ಅದನ್ನು ತಮ್ಮ ಚಿತ್ತದಲ್ಲಿ ಇತ್ತ ಅಂತಂದ್ರೆ ಸರ್ಕಾರಗಳು ತಮ್ಮ ಚಿತ್ತವನ್ನು ರೈತರತ್ತ ಹರಿಸಬೇಕಾಗಿದೆ. ಇನ್ನ ಮುಖ್ಯವಾಗಿ ನಾವು ಕೃಷಿ ಕ್ಷೇತ್ರ, ಭಾರತ ದೇಶದ ಮೂರು ವಲಯಗಳಲ್ಲಿ ಮೊದಲನೇ ವಲಯ ನಾವು ಕೃಷಿ ಕ್ಷೇತ್ರ ಅಂತ ಕಾಣ್ತೇವೆ. ಕೃಷಿ ಕ್ಷೇತ್ರ ಒಂದು ಅಭಿವೃದ್ಧಿಯನ್ನು ಮಾಡಿದ್ರೆ ಇಡೀ ದೇಶದ ಆರ್ಥಿಕತೆ ಸುಧಾರಣೆಯನ್ನು ಮಾಡಬಹುದು. ಆದರೆ ಇಂದಿನ ದಿನಗಳಲ್ಲಿ ನಾವು ಸರ್ಕಾರವನ್ನು ನೋಡಬೇಕಾದ್ರೆ ಕೃಷಿ ಕ್ಷೇತ್ರವನ್ನ ಅಥವಾ ಕೃಷಿ ವಲಯವನ್ನು ಬಿಟ್ಟು ಬೇರೆ ವಲಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದೆ, ಕೃಷಿ ವಲಯಕ್ಕೆ ಕಡೆಗಣನೆಯನ್ನು ಮಾಡ್ತಾ ಇದೆ. ಈ ರೀತಿಯಾಗಿ ಮುಂದುವರೆದರೆ ನಮ್ಮ ದೇಶದ ಆರ್ಥಿಕತೆ ಇನ್ನೂ ಕುಂಠಿತಗೊಳ್ಳಲು ಸಾಧ್ಯವಾಗ್ತದೆ ಅಂತ ನನ್ನ ಸ್ವ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಮತ್ತೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದರೇನು, ಯಾವ ರೀತಿಯಾಗಿ ಇದನ್ನ ಜಾರಿಗೆ ತರಲಾಯಿತು ಅನ್ನೋದರ ವಿಷಯದತ್ತ ನಾವು ಸಾಗಬೇಕಾದ್ರೆ, ಕ್ರೆಡಿಟ್ ಕಾರ್ಡ್ ಅನ್ನ 1998 ಪರಿಚಯಿಸಲಾಯಿತು. ಇದರ ಮುಖ್ಯ ಉದ್ದೇಶ ರೈತರನ್ನ ಸಾಲ ಬಾಧೆಯಿಂದ ಮುಕ್ತ ಮಾಡಬೇಕು. ರೈತರನ್ನ ಸಮಸ್ಯೆಗಳಿಂದ, ರೈತ ಯಾವ ರೀತಿಯಾಗಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾನೆ ಆ ಸಮಸ್ಯೆಯಿಂದ ಆತನಿಗೆ ದೂರ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಈ ಯೋಜನೆಯನ್ನು ತರಲಾಗಿದೆ. ಅಂತಂದ್ರೆ ರೈತರ ಆದಾಯ ಮಟ್ಟವನ್ನು ಹೆಚ್ಚಿಸುವುದಾಗಿದೆ. ಇದರ ಮೂಲ ಉದ್ದೇಶ ರೈತರ ಆದಾಯ ಹಾಗೂ ರೈತರಿಗೆ ಸರಳವಾದ ರೀತಿಯಲ್ಲಿ ಆತನಿಗೆ ಬಡ್ಡಿ, ಸರಳ ಬಡ್ಡಿ ದರದಲ್ಲಿ ಆತನಿಗೆ ಸಾಲವನ್ನು ಒಂದು ಪ್ರೋತ್ಸಾಹದ ಮುಖಾಂತರ ನೀಡುವುದಾಗಿದೆ. ಹಾಗಾಗಿ ಈ ಸಾಲವನ್ನ ಹೇಗೆ ಪಡೆದುಕೊಳ್ಬೇಕು, ಇದರ ಪ್ರೊಸೀಜರ್ ಅಂತಂದ್ರೆ ಅಕ್ಷರಸ್ಥರು ಮಾತ್ರ, ಬಹಳಷ್ಟು ಜನ ರೈತರು ಅನಕ್ಷರಸ್ಥರಾಗಿದ್ದಾರೆ. ಆ ಅಕ್ಷರಸ್ಥರು ಮಾತ್ರ ಈ ಫಲವನ್ನು ಪಡೆದುಕೊಳ್ಬಹುದಾ? ಅನಕ್ಷರಸ್ಥರು ಯಾವ ರೀತಿಯಾಗಿ ಮುಜುಗುರು ಪಡ್ಕೊಳ್ತಾರೆ, ಯಾವ ರೀತಿಯಾಗಿ ಈ ಫಲವನ್ನು ನಾವು ಫಲಾನುಭವಿಗಳಾಗಬೇಕು ಅನ್ನುವಂತ ಸಮಸ್ಯೆ ಇರ್ತವೆ. ಸರಳವಾಗಿ ಯಾರು ಕೂಡ ಅನಕ್ಷರಸ್ಥರು ಅಥವಾ ಅಕ್ಷರಸ್ಥರು ಅನ್ನುವಂತ ಯಾವುದೇ ರೀತಿ ಭೇದ ಭಾವವಿಲ್ಲದೆ ತಾವು ತಮ್ಮ ಸಮೀಪದ ತಮ್ಮ ವಲಯದಲ್ಲಿ ಬರುವಂತಹ ಬ್ಯಾಂಕ್ಗಳಿಗೆ ಹೋಗಿ ತಮ್ಮ ಹೆಸರನ್ನು ನೋಂದಾಯಿಸುವುದರ ಮೂಲಕ ಅವರು ಈ ಯೋಜನೆಯ ಫಲವನ್ನು ಪಡೆದುಕೊಳ್ಳಬಹುದಾಗಿದೆ. ಅದು ಹೇಗೆಂತಂದ್ರೆ ಕೆಲವು ತಮ್ಮ ದಾಖಲೆಗಳನ್ನು ಸಲ್ಲಿಸಬೇಕಾಗ್ತದೆ. ಅದು ಯಾವ ದಾಖಲೆಗಳಂತಂದ್ರೆ ತಾವು ರೈತರು ಎಂಬುದಕ್ಕೆ ಸಾಕ್ಷಿಯನ್ನು ಪಡಿಸಬೇಕಾಗ್ತದೆ ಮೊದಲನೇದಾಗಿ. ನಂತರ ತಾವು ವಾಸದ ದೃಢೀಕರಣ ಪತ್ರವನ್ನ, ತಮ್ಮ ಜಮೀನಿನ ವಿವರವನ್ನ ಮತ್ತು ಹಾಗೂ ತಾವು ಯಾವ ಬ್ಯಾಂಕ್ ನಿಂದ ಸಾಲವನ್ನು ಪಡೆದುಕೊಳ್ಳುತ್ತಾ ಇದ್ದರೋ ಆ ಬ್ಯಾಂಕಿನ ಖಾತೆಯನ್ನು ಹೊಂದಿರಬೇಕಾಗ್ತದೆ. ಮತ್ತೆ ತಮ್ಮ ಭಾವಚಿತ್ರವನ್ನು ನೀಡುವುದರ ಮುಖಾಂತರ ಅಲ್ಲಿ ಇರುವಂತಹ ಬ್ಯಾಂಕ್ನಲ್ಲಿರುವಂತಹ ಅಧಿಕಾರಿಗಳೊಂದಿಗೆ ಸಂಪರ್ಕವನ್ನು ಮಾಡಿ ನೀವು ಈ ಸಾಲವನ್ನು ಪಡೆದುಕೊಳ್ಳಬೇಕು. ಹಾಗಾದ್ರೆ ಈ ಸಾಲ ಯಾವ ರೀತಿಯಾಗಿ ಇರುತ್ತದೆ ಅಂತಂದ್ರೆ, ಈ ಸಾಲ ಬಹಳಷ್ಟು ಸರಳವಾಗಿರುತ್ತದೆ ಅಂತಂದ್ರೆ, ಇದರ ಬಡ್ಡಿ ದರ ಬಹಳಷ್ಟು ಸರಳವಾಗಿರುತ್ತದೆ ಅಂತಂದ್ರೆ, ಫಲಾನುಭವಿಗಳಿಗೆ 2% ಬಡ್ಡಿ ದರದ ರಿಯಾಯಿತಿಯಲ್ಲಿ ಈ ಸಾಲವನ್ನು ನೀಡಲಾಗ್ತದೆ. ಮತ್ತೆ 3% ತ್ವರಿತ ಮರುಪಾವತಿ ಮಾಡುವವರಿಗೆ ಈ ಧನವನ್ನು ನೀಡಲಾಗ್ತದೆ. ಮತ್ತೆ ಈ ಸಾಲ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನುವಂಥದ್ದು ಅಥವಾ ಈ ಮೊತ್ತ ಅನ್ನುವಂಥದ್ದು ಕೇವಲ ರೈತ ಕೃಷಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದೆ ಅನ್ನುವಂತಹ ಪ್ರಶ್ನೆ. ಹಾಗಾದ್ರೆ ಇದು ಕೇವಲ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯವಲ್ಲ, ಇದನ್ನು ನಾವು ಮೀನುಗಾರಿಕೆ ಆಗಿರಬಹುದು ಅಥವಾ ಹೈನುಗಾರಿಕೆ, ತೋಟಗಾರಿಕೆ ಅನ್ನುವಂತಹ ಭಾಗಗಳಿಗೂ ಕೂಡ ಕ್ಷೇತ್ರಗಳಿಗೂ ಕೂಡ ಈ ಸಾಲವನ್ನ ನೀಡಲಾಗ್ತದೆ. ಹಾಗಾದ್ರೆ ಇದರ ಮೊತ್ತವೆಷ್ಟು? ಮೊತ್ತ ಅಂತಂದ್ರೆ 100,000 ಅಥವಾ 1.60 ಅಂತಂದ್ರೆ 1,60,000 ಮೊತ್ತವನ್ನ ನಿಮಗೆ ನೇರವಾಗಿ ಸಾಲದ ರೂಪದಲ್ಲಿ ನೀಡಲಾಗುತ್ತದೆ. ಅದಕ್ಕಿಂತಲೂ ಹೆಚ್ಚಾಗಿ ನಿಮಗೆ ಸಾಲ ಬೇಕಂತಂದ್ರೆ ತಾವು ಹೆಚ್ಚಿನ ಬಡ್ಡಿ ದರದಲ್ಲಿ ಪಡೆದುಕೊಳ್ಬೇಕಾಗ್ತದೆ. ಇಷ್ಟೇ ನಾನು ಹೇಳಲು ಬಯಸ್ತೇನೆ. ಈ ದೇಶದ ಅಭಿವೃದ್ಧಿ ಮತ್ತು ಅನಾಭಿವೃದ್ಧಿ ಇರುವುದು ದೇಶದ ರೈತರ ಮೇಲೆ. ಹಾಗಾಗಿ ಇಷ್ಟು ನನ್ನ ಮಾತನಾಡಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನ್ನು ಗೌರವ ದಾಶಿಸದೆ ಹೇಗಿಲ್ಲ ಕುಲದೊಳಗಡಗಿದೆ ಕರ್ಮ ನಮಸ್ಕಾರ. ನಾನು ಏರ್ ನೆಕ್ಸ್ಟ್ ಕಾರ್ಯಕ್ರಮದಿಂದ ಮಾತನಾಡುತ್ತಿದ್ದೇನೆ. ನನ್ನ ಹೆಸರು ಹಣಮಂತ, ಎನ್ವಿ ಡಿಗ್ರಿ ಕಾಲೇಜ್ ಬಿ ಎ ಫಿಫ್ತ್ ಸೆಮ್ ಕಲಬುರಗಿಯಿಂದ. ಸಾಯಿಲ್ ಹೆಲ್ತ್ ಕಾರ್ಡಿಂದ ಸಬ್ಜೆಕ್ಟ್ ನಂದು. ಮಣ್ಣು ಪ್ರಕೃತಿಯ ಒಂದು ಅಮೂಲ್ಯ ಕೊಡುಗೆ. ಮನುಷ್ಯ, ಪ್ರಾಣಿ, ಜೀವಿಗಳು, ಸಸ್ಯಗಳಿಗೆ ಆಧಾರವೇ ಮಣ್ಣು. ಮಣ್ಣಿನಿಂದ ಜೀವ, ಮಣ್ಣಿನಿಂದ ಕಾಯ, ಮಣ್ಣಿನಿಂದ ಅಳೆದರೆ ಮಾನವ ಅಳೆದಂತೆ ಎಂದು ತಿಳಿಸಿದ ಶ್ರೀ ಪುರಂದರದಾಸರ ಮಾರ್ಮಿಕ ನಿಲುವು ನಿತ್ಯ ಸತ್ಯವಾಗಿದೆ. ಮಣ್ಣು ಸೃಷ್ಟಿಯ ಅತ್ಯದ್ಭುತ ಕೊಡುಗೆಯಾಗಿದೆ. ಮಣ್ಣು ಇಲ್ಲದೆ ಯಾವ ಜೀವಿಯೂ ಬದುಕಲಾರದು. ಮಣ್ಣಿನಿಂದ ಅಪಾರವಾದ ಪ್ರಮಾಣದ ಪ್ರಯೋಜನವನ್ನು ಪಡೀತಾ ಇದ್ದಾನೆ ಮಾನವ. ಮಾನವ ಇಂಥ ನೈಸರ್ಗಿಕ ಸಂಪತ್ತನ್ನು ಕಾಪಾಡಿ ಮುಂದಿನ ಪೀಳಿಗೆಗೆ ದಾಟಿಸಬೇಕಾಗಿದೆ. ಅದರ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗಿದೆ. ರೈತ ತನಗೆ ಅರಿವಿಲ್ಲದೆ ಮನಸ್ಸಿಗೆ ಬಂದ ಹಾಗೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಾ ಇದ್ದಾನೆ. ಇದರಿಂದ ಉತ್ಪಾದನೆಯ ವೆಚ್ಚ ಹೆಚ್ಚಾಗುತ್ತದೆ, ಅಲ್ಲದೆ ಭೂಮಿಯ ಆರೋಗ್ಯ ಕೂಡ ಹದಗೆಡುತ್ತದೆ. ಇದನ್ನು ತಡೆಯಕ್ಕೆ ಇರೋ ಒಂದೇ ಒಂದು ಉಪಾಯ ಎಂದರೆ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಸಮಗ್ರ ಪೋಷಕಾಂಶಗಳನ್ನು ಪೂರೈಸುವುದು. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು 9/2/2015 ರಾಜಸ್ಥಾನದ ಸೂರತ್ಗಢದಲ್ಲಿ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆಯನ್ನು ಪ್ರಾರಂಭಿಸಿದರು. ದೇಶದ ಎಲ್ಲ ರೈತರಿಗೆ ಮಣ್ಣಿನ ಆರೋಗ್ಯ ಕಾರ್ಡನ್ನು ವಿತರಿಸಲು ರಾಜ್ಯ ಸರ್ಕಾರಗಳು ಸಹಾಯ ಮಾಡಲು ಈ ಯೋಜನೆಯನ್ನು ಪರಿಚಯಿಸಲಾಗಿದೆ. ಮಣ್ಣಿನ ಆರೋಗ್ಯ ಕಾರ್ಡ್ಗಳನ್ನು ರೈತರಿಗೆ ಅವರ ಮಣ್ಣಿನ ಪೋಷಕಾಂಶದ ಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ. ಜೊತೆಗೆ ಆರೋಗ್ಯ ಮತ್ತು ಅದರ ಫಲವತ್ತತೆಯನ್ನು ಸುಧಾರಿಸಲು ಅನ್ವಯಿಸಬೇಕಾಗುತ್ತದೆ. ಪೋಷಕಾಂಶಗಳು ಸೂಕ್ತ ಪ್ರಮಾಣದಲ್ಲಿ ಶಿಫಾರಸು ಮಾಡಲಾಗುತ್ತದೆ. ಇಲ್ಲಿವರೆಗೆ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ ಆರ್ಥಿಕ ಪ್ರಗತಿ ಎಷ್ಟಂತಂದ್ರೆ 2014-15 23.83 ಕೋಟಿ, 2015-16 96.47 ಕೋಟಿ, 2016-17 133.66 ಕೋಟಿ, 2019-20 107.24 ಕೋಟಿ, ಒಟ್ಟು ಇಲ್ಲಿವರೆಗೆ 751.42 ಕೋಟಿ ವೆಚ್ಚವನ್ನು ಖರ್ಚು ಮಾಡಿದ್ದಾರೆ. ಈ ಮಣ್ಣು ಪರೀಕ್ಷೆಗೆ ಸರ್ಕಾರವು ಕೂಡ ಹೆಚ್ಚು ಒತ್ತು ನೀಡುತ್ತಿದ್ದು ಪ್ರತಿ ರೈತನಿಗೆ ಮಣ್ಣು ಆರೋಗ್ಯ ಚೀಟಿಯನ್ನು ನೀಡುತ್ತದೆ. ಮಣ್ಣಿನ ಆರೋಗ್ಯ ಕಾಪಾಡುವಲ್ಲಿ ಮಣ್ಣು ಪರೀಕ್ಷೆ ಕೂಡ ಬಹುಮುಖ್ಯ ಪಾತ್ರವಾಗಿದೆ. ಈ ಮಣ್ಣು ಪರೀಕ್ಷೆಯಲ್ಲಿ ಮೊದಲು ಹೆಚ್ಚು ಎಂದರೆ ಮಣ್ಣಿನ ಮಾದರಿ ತೆಗೆಯುವಂಥದ್ದು. ಮಣ್ಣಿನ ಮಾದರಿ ತೆಗೆಯುವಾಗ ಮೊದಲು ಕೆಲವು ಅಂಶಗಳನ್ನು ತಪ್ಪದೆ ಗಮನಿಸಬೇಕು. ಮಣ್ಣು ಸಂಗ್ರಹಿಸುವಾಗ ಕೊಟ್ಟಿಗೆ ಗೊಬ್ಬರ, ಬೂದಿ, ಬೆಳೆಯ ತ್ಯಾಜ್ಯ ವಸ್ತುಗಳು, ಗಿಡಮರಗಳು, ಬುಡ ಇಲ್ಲವೇ ಬದು, ನೀರು ನಿಲ್ಲುವ ಸ್ಥಳ ಹೊರತುಪಡಿಸಿ ಬೇರೆ ಪ್ರದೇಶವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಮಣ್ಣಿನ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳಿಸಿದಾಗ ನಂತರ ಅಲ್ಲಿ ಅದನ್ನು ವಿವಿಧ ವಿಧಾನಗಳ ಮೂಲಕ ಪರೀಕ್ಷೆಗೆ ಒಳಪಡಿಸಲಾಗುವುದು. ಅದರಲ್ಲಿರುವ ರಸಸಾರ, ಇಂಗಾಲದ ಜೊತೆಗೆ ಪ್ರಧಾನ ಮತ್ತು ಲಘು ಪೋಷಕಾಂಶಗಳನ್ನು ಪತ್ತೆ ಹಚ್ಚಲಾಗುತ್ತದೆ. ಇದನ್ನೆಲ್ಲ ಕ್ರೋಢೀಕರಿಸಿ ಮಣ್ಣು ಆರೋಗ್ಯ ಚಿಟ್ಟಿಯನ್ನು ರೈತರಿಗೆ ನೀಡಲಾಗುತ್ತದೆ. ಈ ಸಾಯಿಲ್ ಹೆಲ್ತ್ ಕಾರ್ಡ್ ಅಂದರೆ ನಿಮ್ಮ ಭೂಮಿಯ ಜಾತಕ ನಿಮ್ಮ ಕೈಯಲ್ಲಿ ಇದ್ದಂತೆ. ಈ ಮಣ್ಣಿನ ಆರೋಗ್ಯ ಚಿಟ್ಟಿಯ ಬಗ್ಗೆ ಮಣ್ಣಿನ ಆರೋಗ್ಯ ಸೂಚಕಗಳು ಗುರುತಿಸುವಲ್ಲಿ ಮತ್ತು ಮಣ್ಣಿನ ಆರೋಗ್ಯ ಕಾರ್ಡನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರಮುಖ ರೈತರಿಗೆ ಹಂತಹಂತವಾಗಿ ಪ್ರಕ್ರಿಯೆ ಸುಗಮಗೊಳಿಸುವ ರೈತ ಸಭೆಗಳ ಫಲಿತಾಂಶ, ಮಣ್ಣಿನ ಆರೋಗ್ಯವನ್ನು ನಿರ್ಣಯಿಸಲು ಬಳಕೆದಾರರು, ರೈತರು ಮತ್ತು ತಾಂತ್ರಿಕ ತಜ್ಞರ ನಡುವೆ ಪರಸ್ಪರ ಪ್ರಯೋಜನಕಾರಿ ಸಂವಾದಗಳನ್ನು ಒಳಗೊಂಡಿರುತ್ತದೆ.